தந்த சிவன கண்டே, தந்த சிவன கண்டே, நூதன சைதன்ய படைதிஹனம்ம சிவன சாயையனு விஸ்வதலி கண்டு, தந்த சிவன கண்டே. ವಿಶ್ರಮಿಸಿದ ಮೇಲೆ ವಿವರಿಸು ಎನಗೆ, ಅಲೆದು ಅಲೆದು ನೀ ದಣಿದಿರುವೆಯ ಕಂದ, ವಿಶ್ರಮಿಸಿದ ಮೇಲೆ ವಿವರಿಸು ಎನಗೆ. ನವಿಲ್ವಾಹನ ನೀನು ನೀಲಗಿರಿಗಳನ್ನು ಕಾಶಿಕೆ ಪ್ರಕೃತಿಯನು ನೀ ಕಂಡೆಯ ಸ್ಕಂದ, ಹರಿಯುವ ನದಿಗಳಲ್ಲಿ ಹರಿಹರನನ್ನು ಕಂಡೆ, ನೀಲಗಿರಿಗಳಲ್ಲಿ ನೀಲಕಂಠನ ಕಂಡೆ, ಹರಿಯುವ ನದಿಗಳಲ್ಲಿ ಹರಿಹರನನ್ನು ಕಂಡೆ, ನೀಲಗಿರಿಗಳಲ್ಲಿ ನೀಲಕಂಠನ ಕಂಡೆ. ಅಗ್ನಿ ಪರ್ವತಗಳಲ್ಲಿ ಶಿವ ತಾಂಡವ ಕಂಡೆ, ಗಂಗೆಯ ಮಡಿಲಲ್ಲಿ ಜ್ಯೋತಿರ್ಲಿಂಗವ ಕಂಡೆ, ರಾಮೇಶ್ವರದಲ್ಲಿ ರಾಮಲಿಂಗನ ಕಂಡೆ, ಕಾಶೀಪುರದಲ್ಲಿ ವಿಶ್ವನಾಥನ ಕಂಡೆ. ಪ್ರಕೃತಿಯಲ್ಲಿ ನಾನು ಪಶುಪತಿಯನ್ನು ಕಂಡೆ, ಎಲ್ಲೆಲ್ಲಿ ನೋಡಿದರು ಈಶ್ವರನನ್ನು ಕಂಡೆ. ತಂದ ಶಿವನ ಕಂಡೆ, ನೂತನ ಚೈತನ್ಯ ಪಡೆದಿಹೆ ನಮ್ಮ ಶಿವನ ಛಾಯೆಯನು ವಿಶ್ವದಲ್ಲಿ ಕಂಡು, ತಂದ ಶಿವನ ಕಂಡೇ, ತಂದ ಶಿವನ ಕಂಡೇ, ತಂದ ಶಿವನ ಕಂಡೇ.